ದರಿದ್ರವ ದೂಡಿ, ದುಡಿಮೆಯಿಂದಲೇ ದರಿದ್ರವ ದೂಡಿ, ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ, ಅವರ ಕಾಯಕಗಳನ್ನ, ಕಾಣಿಯಭಿವೃದ್ಧಿಯನ್ನ, ಕಾಣಿಯಭಿವೃದ್ಧಿಯನ್ನ ಕೇಳಿರಣ್ಣ ಕೇಳಿರಣ್ಣ ಕೃಷಿಕರ ಪರ ಕಥೆಯನ್ನ, ಕೃಷಿಕರ ಪರ ಕಥೆಯನ್ನ, ಕೃಷಿಕರ ಪರ ಕಥೆಯನ್ನ. ರೈತ ಬಂಧುವರೇ, ಕೃಷಿಯಲ್ಲಿ ಶ್ರಮಪಟ್ಟರೆ ಬೆಳವಣಿಗೆ ಕಟ್ಟಿಟ್ಟ ಬುತ್ತಿ. ನಮ್ಮ ಹಿನ್ನೆಲೆ ಏನೇ ಇದ್ರೂ ನಮ್ಮ ಶ್ರಮ, ಶ್ರದ್ಧೆ, ಶಿಸ್ತು ಕೃಷಿಯಲ್ಲಿ ನಮ್ಮನ್ನ ಬೆಳೆಸ್ತಾ ಹೋಗ್ತದೆ, ಮನೆತನಗಳನ್ನ ಅಭಿವೃದ್ಧಿಪಡಿಸ್ತಾ ಹೋಗ್ತದೆ. ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದಿರ ನಾಣಯ್ಯ ಅವರು. ನಾಣಯ್ಯನವರು ಬಾಲ್ಯದಲ್ಲಿ ಅಷ್ಟೊಂದು ಕ್ರಿಯಾಶೀಲತೆಯಿಂದ ಕೂಡಿರಲಿಲ್ಲ ಅಂತ ಅನ್ಕೊಂಡು ಅವರೇ ಹೇಳ್ತಾ ಇದ್ರು. ಆದರೆ ಭೂಮಿ ತಾಯಿ ಅವರನ್ನು ಕ್ರಿಯಾಶೀಲಾಗಿ ಮಾಡಿದ್ರು, ಹಾಗೆ ಬೇಸಾಯದಲ್ಲಿ ಚೆನ್ನಾಗಿ ಬೆಳವಣಿಗೆ ಆದರು. ಓದಿನಲ್ಲಿ ಫೇಲ್ ಆದ್ರೂ ಕೃಷಿಯಲ್ಲಿ ಪಾಸ್ ಆದರು ಅನ್ನೋದಕ್ಕಿಂತ ಬಹಳ ಯಶಸ್ವಿಯಾಗಿ ಬೆಳವಣಿಗೆ ಆದರು. ಇದಕ್ಕೆಲ್ಲ ಏನು ಕಾರಣ ಅಂತ ಅನ್ಕೊಂಡು ನಾಣಯ್ಯನವರು ಇವತ್ತು ಮಾತನಾಡ್ತಾರೆ. ನಾಣಯ್ಯನವರೇ ಹೇಳಿ, ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳಿ. ನಾನು SSLC ಫೇಲ್ ಆದೆ, ನಂತರ ಸೀದಾ ತೋಟ ಮಾಡಲಿಕ್ಕೆ ಮುಂದೆ ಬಂದೆ. ತೋಟ ಮಾಡಿದೆ, ಉತ್ತಮವಾದ ಫಸಲುಗೂ ಇದೆ. ಹಾಗೆ ಮತ್ತಷ್ಟು ತೋಟಗಳನ್ನು ಭೋಗ್ಯಕ್ಕೆ ತಗೊಂಡು ಅಲ್ಲಿ ಏಲಕ್ಕಿಯನ್ನು ಬೆಳೆದು ಸ್ವಂತ ಗೂಡಿಂದಲೇ ಅದನ್ನು ಒಣಗಿಸಿ ತುಂಬ ಲಾಭ ಬರ್ತಿತ್ತು. ಹಾಗೆ ತೋಟಗಳನ್ನ ಹೆಚ್ಚಾಗಿ ಪರ್ಚೇಸ್ ಮಾಡಿದೆ, ಹಾಗೆ ತುಂಬ ಅಭಿವೃದ್ಧಿ ಹೊಂದಿದೆ. ಕೃಷಿಯಲ್ಲಿ ಜಾಣತನನೂ ಬೇಕು, ಶ್ರದ್ಧೆ ಶ್ರಮನೂ ಬೇಕಾಗುತ್ತಲ್ವಾ? ಹೌದು ಸರ್, ಹೌದು, ಖಂಡಿತ ಬೇಕು. ನಮ್ಮ ಯುವಕರು ಬಹುಬೇಗ ದುಡ್ಡು ಮಾಡ್ಕೋಬೇಕು ಅಂತ ಅನ್ಕೊಂಡು ಆಸೆ ಪಡ್ತಾರೆ. ಆಮೇಲೆ ಏನೇನೋ ತರಾತುರಿಯಲ್ಲಿ ಹಣವನ್ನು ಹಾಕಿ ಬೇಗ ಅದು ಹೆಚ್ಚಾಗಬೇಕನ್ಕೊಂಡು ಆತಂಕಕ್ಕೆ ತುತ್ತಾಗ್ಬಿಡ್ತಾರೆ. ಏನಂತೀರಿ, ನಿಮ್ಮ ಈ ಅಭಿವೃದ್ಧಿಯ ಗುಟ್ಟನ್ನು ಹೇಳಿ, ಹೇಗೆ ನೀವು ಬೆಳವಣಿಗೆ ಆಗ್ತಾ ಬಂದ್ರಿ, ಅದಕ್ಕೆ ಏನೇನು ಕಾರಣ ಆಯಿತು? ನನಗೆ ಕೃಷಿ ಅಂದರೆ ಭಾಳ ಆಸಕ್ತಿ. ಆದರೆ ಹಿಂದೆ ಇರ್ತಿದ್ದೆ, ಆಳುಗಳ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಒಂದು ಥರ ವ್ಯವಹಾರ, ಭಾಳ ಸುಗಮವಾಗಿ ಲಾಭಕ್ಕೆ ಲಾಭ, ಆಸ್ತಿ ಸ್ವತ್ತು ತೆಗಿಲಿಕ್ಕೂ ಅನುಕೂಲ ಆಯಿತು. ಹಾಗೆ ನನಗೆ ನೆರೆ ಕರೆ ಆಸ್ತಿ ಕೊಟ್ಟವರು ಸಹ ಜನ ನನ್ನ ಹೇಳಿಕೆನ ನೋಡಿ ಸಂತೋಷಪಟ್ಟು ಕೊಡುವ ಆಸ್ತಿಯಲ್ಲಿ ಸಹ ವರ್ಷ, ಎರಡು ವರ್ಷ, ಮೂರು ವರ್ಷದ ಈ ಚೆಕ್ಗಳನ್ನು ಸಹ ನನ್ನಿಂದ ಪಡ್ಕೊಂಡು ನನಗೆ ಆಸ್ತಿಯನ್ನು ಸಹ ರಿಜಿಸ್ಟರ್ ಮಾಡಿಕೊಟ್ರು. ತುಂಬ ಸಹಾಯ ಮಾಡಿದ್ದಾರೆ, ಅನುಕೂಲ ಆಯಿತು. ನೋಡಿ, ನಿಮ್ಮ ವಯಸ್ಸು 78 ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಹಾಗೆ ಈಗಲೂ ಕೃಷಿ ಬಗ್ಗೆ ಒಳ್ಳೆ ತುಡಿತ ಇದೆ, ಒಲವು ಇದೆ. ನಿಮ್ಮ ಪುತ್ರನನ್ನು ಹಾಗೆ ಕರ್ಕೊಂಡು ಬಂದಿದ್ದೀರಿ, ವಿಶಾಲವಾದ ಜಮೀನನ್ನು ಮಾಡಿಕೊಂಡಿದ್ದೀರಿ, ತೋಟವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದೀರಿ, ಬೆಳವಣಿಗೆ ಆಗಿದ್ದೀರಿ. ಇದರ ಹಿಂದೆ ಸಾಕಷ್ಟು ಪರಿಶ್ರಮನೂ ಇದೆ. ನಿಮ್ಮ ಈ ಕೃಷಿಯಲ್ಲಿ ಜಾನುವಾರುಗಳನ್ನು ಬಿಟ್ಟೇ ಇಲ್ಲ. ಮೊದಲು ಹಸುಗಳನ್ನು ಸಾಕ್ತಾ ಇದ್ವಿ, ಈಗ ಎಮ್ಮೆಗಳಿಗೆ ಬಂದಿದ್ವಿ ಅಂತ ಹೇಳ್ತಾ ಇದ್ರಿ. ಇದರ ಹಿನ್ನೆಲೆ ಮತ್ತು ಇದರ ಪ್ರಾಮುಖ್ಯತೆಯನ್ನು ಹೇಳಿ. ಯಾಕಾಗಿ ರಾಸುಗಳನ್ನು, ಜಾನುವಾರುಗಳನ್ನು ಸಾಕ್ಕೊಳ್ಬೇಕು? ತುಂಬ ಅನುಕೂಲ ಆಗುತ್ತೆ ಸರ್, ನಮಗೆ ಗೊಬ್ಬರ, ಹಾಲು. ನಾವು ಎತ್ತುಗಳಿಂದಲೇ ಹೂಡಿ ನಡೆತಿದ್ದ ಗದ್ದೆಗಳನ್ನು, ಆಗ ಹೂಡಲಿಕ್ಕೆ ಇದೆಲ್ಲ ತುಂಬ ಅನುಕೂಲ ಆಯಿತು. ಹಾಗೆ ನನ್ನ ಅಭಿವೃದ್ಧಿಗೂ ಪೂರಕವಾಗಿ ಅನುಕೂಲ ಆಯಿತು. ಹಸುಗಳನ್ನು ಸಾಕೊಂಡು ಹಾಲು ಮಾರಾಟ ಮಾಡ್ತಾ ಇದ್ರಿ, ಈಗ ಎಮ್ಮೆಗಳಿಗೆ ಬಂದಿದ್ರಿ, ಎಮ್ಮೆಗಳಿಂದ ಏನು ಅನುಕೂಲಗಳನ್ನು ಕಂಡಿದ್ರಿ, ಏನು ಹೇಳ್ತೀರಿ? ಎಮ್ಮೆಗಳನ್ನ ನೋಡಿಕೊಳ್ಳೋದು ಸುಲಭ. ಅವು ಒಂದು ಬೈಲಲ್ಲಿ ಬಿಟ್ಟುಬಿಟ್ರೆ ಒಂದು ಅವಳು ಇದ್ರೆ ಸಾಕು ಜೊತೆಯಲ್ಲಿ. ದನಗಳಾದರೆ ಆ ಕಡೆ ಈ ಕಡೆ ಒಂದೊಂದು ಬಳಸಿ ಎಲ್ಲೆಲ್ಲೋ ತಪ್ಪಿಸಿ ಹೋಗ್ಬಿಡ್ತವೆ, ಅದು ನೆರೆ ಕರೆಯಲ್ಲೆಲ್ಲ ಭಾಳ ತೊಂದರೆ ಕೊಡ್ತದೆ. ಇದು ಎಂಥದ್ದೇನಿಲ್ಲ, ಸ್ವಲ್ಪ ಗುಂಪು ಗುಂಪಾಗಿ ಮೇಯುವಂಥದ್ದು, ನೋಡಲಿಕ್ಕೆ ಸುಲಭ. ಹೀಗೆಲ್ಲ ಆಗಿ ಎಮ್ಮೆಗಳನ್ನ ಹೆಚ್ಚು ಸಾಕಿದ್ವಿ ನಾವು. ಕೃಷಿಯಲ್ಲಿ ತಾಳ್ಮೆ ಮುಖ್ಯ, ಹಾಗೆ ಹೆಚ್ಚು ಖರ್ಚಾಗದಂತೆ ನೋಡ್ಕೊಳ್ತಾ ಹೋಗ್ಬೇಕು ಅಲ್ವಾ? ಹೌದು ಸರ್, ತುಂಬ. ನಮ್ಮ ಹಿರಿಯರು ಹೇಳ್ತಿದ್ರು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ಅದನ್ನ ನಾವು ತಪ್ಪದೇ ಅನುಸರಿಸಬೇಕು. ನಾವು ಸಾಲ ಗೀಲ ಮಾಡೋದು, ಬಡ್ಡಿ ಕಟ್ಟೋದು, ಈ ತರ ಎಲ್ಲ ಆಗ್ಬಿಟ್ರೆ ನಮಗೆ ಬರುವ ಆದಾಯಗಳು ಬಡ್ಡಿ ಕಟ್ಟಲಿಕ್ಕೂ ಮತ್ತೆ ಈ ವ್ಯವಸಾಯ ಕ್ಷೇತ್ರದಲ್ಲಿ ಅಷ್ಟೊಂದು ಲಾಭ ಬರೋದಿಲ್ಲ. ಅದನ್ನ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು, ಸರಿಯಾದ ವ್ಯಾಯಾಮ ಮಾಡಬೇಕು, ಅದನ್ನ ಬೇಕಾದಲ್ಲಿ ಮಾತ್ರ ಉಪಯೋಗಿಸಬೇಕು. ತಾರಾಮರ ಉಪಯೋಗಿಸೋದು, ಈ ತರ ಎಲ್ಲ ದುಂದುವೆಚ್ಚ, ಇದೆಲ್ಲ ತುಂಬಾ ಕಷ್ಟ ಆಗ್ತದೆ ಏಳಿಗೆಗೆ. ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಬೇಸಾಯದಲ್ಲಿ ಖರ್ಚು ಮಾಡ್ತಾ ಹೋದ್ರೆ ಎಷ್ಟು ದುಡಿದ್ರು ಸಾಲದೆ, ಎಷ್ಟು ದುಡ್ಡಿದ್ರು ಸಾಕಾಗೋದಿಲ್ಲ. ಆದ್ರೆ ಹಿಡಿತ ಇಟ್ಕೊಳ್ಬೇಕು, ಮನೆಯವರು ಅದರ ಬಗ್ಗೆ ಗಮನ ಹರಿಸ್ತಾ ಹೋದ್ರೆ, ಅದರಲ್ಲಿ ಪಾಲ್ಗೊಳ್ತಾ ಹೋದ್ರೆ ಉತ್ತಮವೇ ಅಲ್ವಾ? ಹೌದು ಸರ್, ಖಂಡಿತ. ನಮ್ಗೆ ಏನು ಅವಶ್ಯಕತೆ ಇದೆ ಅಷ್ಟೇ ಖರ್ಚು ಮಾಡಬೇಕು, ಮತ್ತೆ ಕೆಲಸದ ಮೇಲೆ ಬಹಳ ಒಲವು ಬೇಕು. ಏನಿದ್ರು ದುಡಿಸಿಕೊಳ್ಳುವ ಸಮಯದಲ್ಲಿ ನಾವು ಅವ್ರ ಜೊತೆಲೇ ಇರಬೇಕು. ನಾವು ಇದ್ರೆ ಆ ಕೆಲಸದ ಒಂದು ಮಟ್ಟವೇ ಬೇರೆ, ಇಲ್ಲ ಇದ್ರೆ ಬಹಳ ಕೀಳು ಮಟ್ಟ ಹೋಗ್ತದೆ. ಅದು ಅಷ್ಟು ಸಮಂಜಸ ಅಲ್ಲ. ನಾವು ಇದ್ರೇನೆ ಬೇಸಾಯ ಚೆನ್ನಾಗಿ ನಡೆಯೋದು. ಭತ್ತವನ್ನ ಕೈ ಬಿಟ್ಟಿಲ್ಲ. ಎಷ್ಟೋ ಜನ ಹೇಳ್ತಾರೆ ದುಡ್ಡು ವಿಪರೀತ ಖರ್ಚಾಗುತ್ತೆ, ಕೈಗೇನು ಸಿಗೋದಿಲ್ಲ, ಆಳು ಕಾಳುಗಳ ಸಮಸ್ಯೆ, ಮತ್ತೆ ಆನೆ ಕಾಡು ಹಂದಿಗಳದ್ದು ತೊಂದರೆಗಳು ಅಂತ ಅನ್ಕೊಂಡು, ಏನಂತೀರಿ? ನಮ್ಮಲ್ಲಿ ಆ ಸಮಸ್ಯೆಗಳು ಯಾವ್ದು ಇಲ್ಲ. ಆನೆಗಳ ಸಮಸ್ಯೆ ಇಲ್ಲ, ಕಾಡಂದಿ ಸಮಸ್ಯೆ ಇಲ್ಲ. ಅದೆಲ್ಲ ನಮಗೊಂದು ವರ, ನಾವು ಮಾಡಿದ್ದು ನಮಗೆಲ್ಲ ಫಲ ಸಿಗ್ತದೆ. ಹೆಚ್ಚಿಗೆ ನಷ್ಟಪಟ್ಟರೆ ತುಂಬಾ ನೋವಾಗ್ತದೆ. ಯಾರ್ಯಾರ್ದು ತಿಂದಿದ್ದು ಮಾಡಿದ್ದು ಹಾಳಾಗಿದ್ದು ನೋಡಿದ್ರೆ ಬಹಳ ಹೊಟ್ಟೆ ಉರಿತದೆ. ಕಷ್ಟಪಟ್ಟು ಹಾಳಾಗೋದು ದೊಡ್ಡ ನಷ್ಟ. ಅದು ನಮ್ಮ ಆಯಸ್ಸಿನ ಮೇಲೆಯೂ ಪರಿಣಾಮ ಬೀರ್ಬೋದು. ಬೇಜಾರದಲ್ಲಿ ಜನ ಕೊರಗುವುದು, ಮಾಡೋದು, ಕಷ್ಟಪಡೋದು, ಕಷ್ಟಪಟ್ಟಿದ್ದು ಕೈಗೆ ಸಿಕ್ಕದಿರೋದು, ಅದೆಲ್ಲ ಬಹಳ ತೊಂದರೆ ಆಗ್ತದೆ. ನಮಗೆ ದೇವರದಿಂದ ಅದ್ಯಾವುದಿಲ್ಲ. ನಮ್ಮ ಸುತ್ತಮುತ್ತ ಎಲ್ಲಿಯೂ ಈ ಆನೆ ಕಾಟ, ಹಂದಿ ಕಾಟ ಇದೆಲ್ಲ ಕಮ್ಮಿ ಇದೆ. ಹಂದಿ ಕಾಟ ಅಲ್ಪ ಸ್ವಲ್ಪ ಇರ್ಬೋದು, ಅದು ಅಂತ ಕಾಟ ಅಲ್ಲ. ಅದು ತೆನೆಗೆ ಬರುವಾಗ ಸ್ವಲ್ಪ ದಿನ ನಾವು ಗದ್ದೆನ ಕಾದು ಆದರೂ ಭತ್ತವನ್ನ ಬೆಳೆಸಿಕೋಬಹುದು. ಅದು ನಮ್ಮ ಶ್ರಮದ ಮೇಲೆ ಇದೆ. ಬೇಸಾಯ ಮಾಡ್ತಾ ಹೋದ್ರೆ ವರ್ಷ ವರ್ಷಕ್ಕೂ ಬೆಳವಣಿಗೆ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದ ಕೃಷಿ ಏಳಿಗೆನ ನೋಡಿದ್ರೆ ಎಲ್ಲರೂ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಅಲ್ವಾ? ಹೌದು ಸರ್, ಹೌದು. ನನಗೆ ಆಶ್ಚರ್ಯ ಆಗುತ್ತೆ, ನಾನು ಹೇಗೆ ಬೆಳೆದು ಬಂದೆ, ಹೇಗೆ ಇಷ್ಟೆಲ್ಲ ಮಾಡಿದೆ. ಜನರ ಒಂದು ಆಶೀರ್ವಾದವೂ ಇದೆ, ನಮ್ಮ ಹಿರಿಯರ ಆಶೀರ್ವಾದವೂ ಇದೆ, ಇದೆಲ್ಲ ಸೇರ್ತು. ನಿಮ್ಮ ಕಷ್ಟದ ದಿನಗಳನ್ನ, ಶ್ರಮದ ಕೆಲಸಗಳನ್ನ ನೆನಪು ಮಾಡ್ಕೊಳ್ಬಹುದಾ? ಸುಲಭವಾಗಿ ಯಾವುದು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆಸ್ತಿ ಮಾಡ್ಲಿಕ್ಕೆ ಆಗಲ್ಲ, ಸ್ಥಿತಿವಂತರ ಆಗ್ಲಿಕ್ಕೂ ಸುಲಭ ಅಲ್ಲ. ಕಷ್ಟ ಅಂದ್ರೆ ನಾನೇ ಸ್ವತಃ ಜನರ ಜೊತೆ ಕೆಲಸ ಮಾಡ್ತಿದ್ದೆ, ಅದು ಅಂತ ಕಷ್ಟ ಅಂತ ಹೇಳಿ ನನಗೆ ಕಂಡಿಲ್ಲ. ಮನಸ್ಸಿಗೆ ಭಾರಿ ಹುಮ್ಮಸ್ಸು ಬರ್ತಿತ್ತು, ಸಂತೋಷ ಆಗ್ತಿತ್ತು. ಅದು ಕಷ್ಟ ಅಂತ ಹೇಳಿ ನಮಗೆ ಕಾಣೋದು ಮನಸ್ಸಿಗೆ ಬೇಜಾರಾದಾಗ. ನಾ ಅಂತ ಬೇಜಾರ ಕಂಡೇ ಇಲ್ಲ. ಈ ವ್ಯವಸಾಯ ಮಾಡುವಾಗ ಖುಷಿ ಆಗ್ತಿತ್ತು, ಜನರ ಜೊತೆ ಕೆಲಸ ಮಾಡೋದು, ಅವರಿಂದ ನಾವು, ನಮ್ಮಿಂದ ಅವರು, ಸಂತೋಷವಾಗಿ ಕೆಲಸ ಮಾಡ್ತಿದ್ದೇವೆ. ನೋಡಿ ಎಷ್ಟು ಸುಲಭವಾಗಿ ಹೇಳ್ತೀರಿ, ಶ್ರಮದ ಕೆಲಸಗಳನ್ನ, ಕಷ್ಟದ ಕೆಲಸಗಳನ್ನ ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ರಿ, ಅವೇನು ವಿಶೇಷ ಅಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಇದೇ ರೈತರ ದೊಡ್ಡ ಗುಣ, ಪ್ರತಿನಿತ್ಯ ಶ್ರಮ ಪಡೋದು ದೊಡ್ಡದೇನಲ್ಲ, ವಿಶೇಷ ಏನಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಮಾತಾಡೋದಿದೆ. ಅಂದ್ರೆ ಆ ಕೆಲಸಗಳಲ್ಲಿ ಸುಖ ಇದೆ, ಶಾಂತಿ ಇದೆ, ಸಮೃದ್ಧಿ ಇದೆ. ಕೆಲಸಗಳನ್ನ ಮಾಡ್ತಾ ಹೋದ್ರೆ ಮನಸ್ಸು ಎಲ್ಲೆಲ್ಲೋ ಹೋಗೋದಿಲ್ಲ. ಹಾಗೆ ಆರೋಗ್ಯಕ್ಕೂ ಅನುಕೂಲ, ಹಣದ ಬೆಳವಣಿಗೆಗೂ ಈ ಶ್ರಮದ ಕೆಲಸಗಳು ನೆರವಾಗ್ತವೆ ಅಲ್ವಾ? ಹೌದು ಸರ್, ನಮಗೆ ಕೈ ತುಂಬಾ ಕೆಲಸ, ಹೊಟ್ಟೆ ತುಂಬಾ ಊಟ, ಹಾಗೆ ಬೇಗ ನಿದ್ರೆ ಬರೋದು, ಏನೇನು ಕೆಟ್ಟ ಆಲೋಚನೆಗಳಿಲ್ಲ. ಬೆಳಿಗ್ಗೆ ಆಗೋದನ್ನ ಕಾಯೋದು, ಪುನಃ ಕೆಲಸಕ್ಕೆ ಹೋಗೋದು, ಕೆಲವು ಸಲ ಮದುವೆ ಮಂಜು ಸುಖ ಕಷ್ಟ ಇಂಥದಕ್ಕೆಲ್ಲ ಹೋಗ್ತಿದ್ದೆ. ಅದು ಒಂದು ಸುಖನೇ ಆಗಿರ್ತಿತ್ತು, ಎಲ್ಲ ಚೆನ್ನಾಗಿತ್ತು. ಜೀವನ ಹಿಂದೆನೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಇದೇ ರೀತಿ ಕೆಲಸ ಮಾಡ್ತಾ ಹೋದ್ರೆ ಮುಂದೆನೂ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ನಿಮ್ಮ ಕೃಷಿಯ ಅಭಿವೃದ್ಧಿಯ ಹಾದಿಯನ್ನ ಪರಿಚಯ ಮಾಡಿಕೊಟ್ರಿ ನಾಣಯ್ಯನವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ತುಂಬಾ ಧನ್ಯವಾದಗಳು, ಆಕಾಶವಾಣಿ ಕೇಳುಗರಿಗೂ ಬಹಳ ಧನ್ಯವಾದ. ಕೇಳುಗರೇ, ಕೃಷಿಯಲ್ಲಿ ಅನೇಕರು ಬೆಳವಣಿಗೆ ಆಗಿದ್ದಾರೆ, ಇದರ ಹಿಂದೆ ನಿರಂತರವಾದ ಪರಿಶ್ರಮ ಅಡಗಿದೆ. ಅದರಲ್ಲೂ ಬೇಸಾಯ ಕ್ಷೇತ್ರದಲ್ಲಿ ಬೆಳವಣಿಗೆ ಸಲೀಸಾಗಿ ಸಾಗುವುದಿಲ್ಲ, ಪರಿಶ್ರಮ ಇದ್ರಲ್ಲೇ ಪರಾಕ್ರಮ. ಈ ವಿಚಾರ ಕುರಿತಂತೆ ಇಲ್ಲಿವರೆಗೆ ಮಾತನಾಡಿದವರು ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದಿರ ಡಿ ನಾಣಯ್ಯ ಅವರು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುರೇಶ್, ವಿಷಯ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ. ತಮಗೆಲ್ಲ ತಿಳಿದಿರುವ ಹಾಗೆ ಕೃಷಿ ಮತ್ತೆ ಪಶುಸಂಗೋಪನೆ, ಮೀನುಗಾರಿಕೆ ಇವೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ. ಹಿಂದಿನ ಕಾಲದಿಂದನೂ ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದನೂ ಈ ಪದ್ಧತಿಯನ್ನ ಮಾಡಿಕೊಳ್ತಾ ಬರ್ತಾ ಇದ್ರು. ಆದರೆ ಕ್ರಮೇಣ ನಮ್ಮ ಬದಲಾಗ್ತಾ ಇರ್ತಕ್ಕಂಥ ಜೀವನ ಶೈಲಿಯಿಂದನೋ ಅಥವಾ ಇನ್ಯಾವುದೇ ಕಾರಣದಿಂದನೋ ಪಶುಸಂಗೋಪನೆಯನ್ನೋ ಸ್ವಲ್ಪ ಮಟ್ಟಿಗೆ ನಮ್ಮ ಕೊಡಗಿನ ವಿಚಾರದಲ್ಲಿ ನಾನು ಹೇಳೋದಾದ್ರೆ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ ಅಂತಲೇ ಹೇಳಬೇಕು. ಎಲ್ಲಾ ಹಳ್ಳಿಗಳಿಗೆ ಹೋಗ್ತೀವಿ, ಪ್ರತಿಯೊಬ್ಬರ ಮನೆಯಲ್ಲೂ ದೊಡ್ಡ ದೊಡ್ಡ ಕೊಟ್ಟಿಗೆಗಳನ್ನ ನೋಡ್ತೀವಿ, ಆದ್ರೆ ಕೊಟ್ಟಿಗೆಗಳೆಲ್ಲ ಖಾಲಿಯಾಗಿದೆ. ಮೊದಲೆಲ್ಲ ನೋಡೋದಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಲ್ನಾಡ್ ಗಿಡ್ಡ ತಳಿಯನ್ನ ಸಾಕ್ತಾ ಇದ್ರು. ತಮಗೆ ತಿಳಿದಿರುವ ಹಾಗೆ ಅದರಲ್ಲಿ ಹಾಲಿನ ಇಳುವರಿ ಕಡಿಮೆ ಇರ್ತದೆ, ಆದ್ರೆ ಸಂಖ್ಯೆಗಳು ಜಾಸ್ತಿ ಇರ್ತದೆ. ಮತ್ತೆ ಹೆಚ್ಚಿನ ರೈತರು ಇವನ್ನ ಸಗಣಿಗಾಗಿ ಸಾಕ್ತಾ ಇರ್ತಾ ಇದ್ರು. ತಮಗೆ ಗೊತ್ತಿರುವ ಹಾಗೆ ಸಾವಯವ ಕೃಷಿಯಲ್ಲಿ ಸಗಣಿಯ ಪಾತ್ರ ಮಹತ್ತರವಾದದ್ದು. ಸಾವಯವ ಕೃಷಿನೇ ಕಂಪ್ಲೀಟ್ ಆಗಿ ನಾವು ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ಸಗಣಿ ಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಅದನ್ನ ಸಾಕ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಗಣಿ ಅಲ್ಲದೆ ಹಾಲಿಗೆ ಸಹ ಬೇಡಿಕೆ ಇರೋದ್ರಿಂದ ಸುಧಾರಿತ ತಳಿಗಳಾದಂತಹ ಜರ್ಸಿ ಇರ್ಬೋದು, HF ಇರ್ಬೋದು, ಈ ತರದ ಹಸುಗಳನ್ನ ಸಾಕುವ ಒಂದು ಪರಿಪಾಠ ನಾವು ನೋಡಬಹುದು. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ದೇಸಿ ತಳಿ ಹಸುಗಳ ಸಾಕ್ತಕ್ಕಂತ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಹೇಳೋದಾದ್ರೆ ಗಿರ್ ತಳಿ ಇರ್ಬೋದು, ಸಾಹಿವಾಲ್ ತಳಿ ಇರ್ಬೋದು, ಥಾರ್ಪಾರ್ಕರ್ ತಳಿ, ಇವೆಲ್ಲವೂ ಸಹ ನಮ್ಮ ಭಾರತ ದೇಶದಲ್ಲೇ ಕಂಡು ಬರ್ತಕ್ಕಂತ ಹೆಚ್ಚು ಹಾಲು ಕೊಡ್ತಕ್ಕಂತ ದೇಸಿ ತಳಿ ಹಸುಗಳಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ತಳಿಯ ಹಸುಗಳನ್ನು ಸಹ ನಾವು ಈ ನಮ್ಮ ಕೊಡಗಿನ ಭಾಗದಲ್ಲಿ ಸಾಕ್ಬಹುದು. ಮುಖ್ಯವಾಗಿ ಹಾಲಿನ ಜೊತೆ ಜೊತೆಗೆ ಸಗಣಿ ಇರಬಹುದು, ಗೋಮೂತ್ರ ಇರಬಹುದು, ಅದರಿಂದಾಗಿ ಪಂಚಗವ್ಯ, ಇನ್ನಿತರ ಜೀವಾಮೃತ, ಬೀಜಾಮೃತ, ಈ ರೀತಿಯ ಒಂದು ಸಾವಯವ ಪದಾರ್ಥಗಳನ್ನು ಸಾಕಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಹಸುವನ್ನ ಸಾಕುವುದರ ಜೊತೆ ಜೊತೆಗೆ ಮತ್ತೆ ನಮ್ಮ ಸ್ಥಳೀಯ ಸಂಸ್ಕೃತಿಯಲ್ಲಿ ಹೆಚ್ಚು ಬೇಡಿಕೆಯಲ್ಲಿರ್ತಕ್ಕಂತ ಹಂದಿ ಸಾಕಣೆಯನ್ನು ಸಹ ನಾವು ನಮ್ಮ ಕೃಷಿಯ ಜೊತೆ ಜೊತೆಗೆ, ಸಾಧಾರಣವಾಗಿ ಒಂದು 5 ಎಕರೆ ಜಮೀನಿದೆ ಅಂತಂದ್ರೆ ಅಲ್ಲಿ ಒಂದು 2 ಹಸುಗಳು ಹಾಗೆ 2-3 ಹಂದಿಗಳನ್ನು ಸಾಕ್ತಕ್ಕಂಥದ್ದು, ಜೊತೆಗೆ ಒಂದು 20-25 ಸುಧಾರಿತ ಗಿರಿರಾಜ ಕೋಳಿ ತಳಿಗಳನ್ನ ಸಾಕ್ತಕ್ಕಂಥದ್ದು, ಇದಾಗಿ ಹಿತ್ತಲ ಕೋಳಿಯಾಗಿ ನಾವು ಸಾಕ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದರ ಜೊತೆ ಜೊತೆಗೆ ಎಲ್ಲರ ಮನೆಯಲ್ಲೂ ನಾವು ಕೃಷಿ ಹೊಂಡ ಅಂತೂ ನೋಡೇ ನೋಡ್ತೀವಿ. ಈ ಕೃಷಿ ಹೊಂಡಗಳಿಗೆ ಪೂರಕವಾಗಿ ನಾವು ಮೀನು ಸಾಕಣೆಯನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಗ್ರಾಸ್ ಕಾರ್ಪ್ ಇರ್ಬೋದು, ಕಾಮನ್ ಕಾರ್ಪ್ ಇರ್ಬೋದು, ರೋಹು, ಕಾಟ್ಲಾ, ಮೃಗಾಲ್ ಅಂತಕ್ಕಂಥದ್ದು, ಇತ್ತೀಚಿನ ದಿನಗಳ ತೆಲೆಪಿಯ ಅಂತ ಇರ್ತಕ್ಕಂಥ ಈ ರೀತಿಯ ಮೀನುಗಳನ್ನು ಸಾಕ್ತಕ್ಕಂಥದ್ದು. ಇದು ಹೇಗೆ ಅಂದ್ರೆ, ನೀವು ಒಂದು ಹಸು ಘಟಕವನ್ನು ಮಾಡಿದ್ರೆ ಅದರಲ್ಲಿ ಏನು ಕೊಟ್ಟಿಗೆಯನ್ನ ತೊಳೆದಂತ ನೀರು ನೇರವಾಗಿ ನಿಮ್ಮ ಕೃಷಿ ಹೊಂಡಕ್ಕೆ ಬಿಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಒಂದು ಉದ್ಯಮದ ವೇಸ್ಟ್ ಪದಾರ್ಥ ಇನ್ನೊಂದು ಉದ್ಯಮಕ್ಕೆ ಇನ್ಪುಟ್ ಆಗಿ ಕೆಲಸ ಮಾಡ್ತದೆ. ಇದರಿಂದಾಗಿ ಏನಾಗುತ್ತೆ, ಮೀನು ಒಂದು ಬೆಳೀತಕ್ಕಂಥ ಬೆಳವಣಿಗೆ ಅಂತ ಗ್ರೋತ್ ರೇಟ್ ನಾವು ಜಾಸ್ತಿ ಸಿಗ್ತದೆ. ಇದರಿಂದಾಗಿ ಒಂದು ಉದ್ಯಮ ಲಾಸ್ ಆದ್ರೆ ಇನ್ನೊಂದು ಉದ್ಯಮ ನಮ್ಮ ಕೈ ಹಿಡಿಯುವ ರೀತಿಯಲ್ಲಿ. ಕೃಷಿ ಯಾವಾಗ ಲಾಭದಾಯಕ ಅಂದ್ರೆ ಸಮಗ್ರವಾದಂತಹ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ ಮಾತ್ರ. ಇಲ್ಲ, ನಾನು ಬರೀ ಭತ್ತನೇ ಬೆಳೀತಾ ಇದ್ದೀನಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನಮ್ಮ ದುರಾದೃಷ್ಟಕ್ಕೆ ಅದರ ಮಾರುಕಟ್ಟೆ ಏನಾದ್ರೂ ಬಿದ್ದೋದ್ರೆ ಆ ವರ್ಷ ಪೂರ್ತಿ ನಮಗೆ ಲಾಸ್ ಆಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಕೃಷಿಯ ಜೊತೆ ಜೊತೆಗೆ ಪಶುಸಂಗೋಪನಾ ಚಟುವಟಿಕೆಗಳಲ್ಲೂ ಇದ್ರೂ ಸಹ ಒಂದರಲ್ಲಿ ಲಾಸ್ ಆದ್ರೆ ಒಂದರಲ್ಲಿ ನಮ್ಗೆ ಕೈ ಹಿಡಿಯುತ್ತೆ. ತಮಗೆಲ್ಲ ತಿಳಿದಿರುವ ಹಾಗೆ ಪಶುಸಂಗೋಪನೆ ಚಟುವಟಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ತೊಡಗಿಸ್ಕೊಳ್ತಾರೆ. ಮತ್ತೆ ನಮ್ಮ ವಾರದ ದಿನನಿತ್ಯದ ಖರ್ಚಿಗೆ ನಮ್ಮ ಪಶುಸಂಗೋಪನಾ ಚಟುವಟಿಕೆಗಳು ಸಹಕಾರಿಯಾಗಿರ್ತದೆ. ಆವನ್ನಿಟ್ಟಿನಲ್ಲಿ ಒಂದು ಮನೆ ಅಂದ ಪಕ್ಷದಲ್ಲಿ 2 ಹಸುಗಳು, 2-3 ಹಂದಿಗಳು, ಮತ್ತೆ ಇಲ್ಲಿಯ ಸ್ಥಳೀಯ ವಾತಾವರಣಕ್ಕೆ ಹೊಂದತಕ್ಕಂತಹ ಗಿರಿರಾಜ ಕೋಳಿಗಳನ್ನ ಸಾಕಿದ್ದಾದಲ್ಲಿ ಒಂದು ನಮ್ಮ ಕುಟುಂಬದ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು, ಜೊತೆ ಜೊತೆಗೆ ನಮಗೆ ಕೈ ಖರ್ಚಿಗೆ ಬೇಕಾದಂತಹ ಹಣಕಾಸು ಸಹ ಇದರಿಂದ ಸಿಗ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ರೈತರು ಸಹ, ಯಾರೆಲ್ಲ ಈಗ ಕೊಟ್ಟಿಗೆ ಖಾಲಿ ಬಿಟ್ಟಿದ್ರೋ, ಅಟ್ಲೀಸ್ಟ್ 2 ಹಸುಗಳನ್ನು ಸಾಕ್ತಕ್ಕಂಥದ್ದು ಜೊತೆಗೆ 2-3 ಹಂದಿಗಳನ್ನು ಸಾಕ್ತಕ್ಕಂಥದ್ದು ಮಾಡಿದ್ದಾದಲ್ಲಿ, ಯಾಕಂದ್ರೆ ತಮಗೆ ಗೊತ್ತಿರುವ ಹಾಗೆ ಹಂದಿ ಮಾಂಸಕ್ಕೆ ಯಥೇಚ್ಛವಾದ ಬೇಡಿಕೆ ನಮ್ಮ ಜಿಲ್ಲೆಯಲ್ಲಿ ಇದೆ. ನಮ್ಮಲ್ಲಿ ಪ್ರತಿ ಹುಟ್ಟುಹಬ್ಬಕ್ಕೆ ಇರಬಹುದು ಅಥವಾ ತಿಥಿಗೆ ಇರಬಹುದು, ಯಾವುದಕ್ಕೆ ಆದ್ರೂ ನಮಗೆ ಹಂದಿ ಮಾಂಸ ಬೇಕೇ ಬೇಕು. ನಿಮ್ಗೆಲ್ಲ ಗೊತ್ತಿರಲಿ, ಪ್ರತಿದಿನ 1 ಲೋಡ್ ಅಷ್ಟು ಹಂದಿಗಳು ನಮ್ಮ ಬೇರೆಯ ಒಂದು ಡಿಸ್ಟಿಕ್ ಇಂದ ನಮ್ಮ ಜಿಲ್ಲೆಗೆ ಬರ್ತಾ ಇದೆ. ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಅದು ಎಷ್ಟು ಮಟ್ಟಿಗೆ ಸುರಕ್ಷಿತವಾಗಿ ಅವ್ರು ಸಾಕಾಣಿಕೆ ಮಾಡಿರ್ತಾರೋ ಇಲ್ವೋ ಅನ್ನೋದು ಗೊತ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಸ್ಥಳೀಯವಾಗಿ ನಾವು ಹಂದಿ ಸಾಕಣೆಯನ್ನು ಮಾಡಿ ಒಂದು ಆರೋಗ್ಯಕರ ದೃಷ್ಟಿಯಲ್ಲಿ ಸಾಕಿದ್ದೇ ಆದಲ್ಲಿ ಖಂಡಿತವಾಗೂ ಸ್ಥಳೀಯ ಮಾರುಕಟ್ಟೆಯನ್ನು ನಾವು ಕಂಡುಕೋಬಹುದು. ಈ ಒಂದು ನಿಟ್ಟಿನಲ್ಲಿ ನಾವು ಅಲ್ಪ ಪ್ರಮಾಣದ ಕೃಷಿಯ ಜೊತೆ ಜೊತೆಗೆ ಪಶುಸಂಗೋಪನಾ ಚಟುವಟಿಕೆಗಳಿಂದ ನಾವು ಲಾಭ ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಆದಷ್ಟು ಎಲ್ಲಾ ರೈತರು ಯಾವುದೇ ಕಾರಣಕ್ಕೂ ಪಶುಸಂಗೋಪನಾ ಚಟುವಟಿಕೆಗಳನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಕೈಲಾದ ಮಟ್ಟಿಗೆ ಮತ್ತೆ ನಿಮ್ಮ ಒಂದು ಜಾಗಕ್ಕೆ ಎಷ್ಟು ನಿಮಗೆ ಸೌಲಭ್ಯ ಇದೆಯೋ ಅಷ್ಟರ ಮಟ್ಟಿಗೆ ನೀವು ಪಶುಸಂಗೋಪನಾ ಚಟುವಟಿಕೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ, ತಮ್ಗೆಲ್ಲ ತಿಳಿದಿರುವ ಹಾಗೆ ರೋಗಗಳು ತುಂಬಾ ಕಾಮನ್ ಆಗಿ ಬರ್ತವೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ 2-3 ವರ್ಷಗಳಿಂದ ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದು ಹಸುಗಳಲ್ಲಿ, ಅದರಲ್ಲೂ ಯಾವೆಲ್ಲ ಗೊರಸುಳ್ಳ ಪ್ರಾಣಿಗಳಿದೆಯೋ ಅದರಲ್ಲಿ ಬರ್ತಕ್ಕಂಥದ್ದು ಕಾಲು ಬಾಯಿ ಜ್ವರ. ಇದರ ಹೆಸರೇ ಹೇಳುವಾಗಿ ಕಾಲಲ್ಲಿ ಮತ್ತೆ ಬಾಯಲ್ಲಿ ಹುಣ್ಣಾಗ್ತದೆ. ಇದಕ್ಕೆ ಮುಖ್ಯ ಕಾರಣ ವೈರಸ್. ಈ ವೈರಸ್ ಏನಪ್ಪಾ ಅಂತಂದ್ರೆ ಇದು ಕಲುಷಿತ ಆಹಾರ ನೀರು ಅಲ್ಲದೆ ಗಾಳಿಯ ಮೂಲಕ ಸಹ ಪ್ರಸಾರ ಆಗುತ್ತೆ. ಈಗ ಉದಾಹರಣೆಗೆ ಪೊನ್ನಂಪೇಟೆಯಲ್ಲಿ ಏನಾದ್ರೂ ಈ ಕಾಯಿಲೆ ಕಾಣಿಸ್ಕೊಳ್ತು ಅಂದ್ರೆ ಸುತ್ತ 3-4 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲಾ ಜಾನುವಾರುಗಳಿಗೆ ಮುಂದಿನ 1 ವಾರದ ಅವಧಿಯಲ್ಲೇನೆ ಇದು ಸ್ಪ್ರೆಡ್ ಆಗುತ್ತೆ. ಮತ್ತೆ ಈ ಕಾಯಿಲೆ ಬಂತು ಅಂತಂದ್ರೆ ಮುಖ್ಯವಾಗಿ ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ. ಒಂದು ಸರಿ ಬಂತು ಅಂದ್ರೂ ಸಹ ಅದಕ್ಕೆ ಮ್ಯಾನೇಜ್ಮೆಂಟಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಜ್ವರ ಕಡಿಮೆ ಆಗ್ಲಿಕ್ಕೆ ಅಥವಾ ಹುಣ್ಣು ಕಡಿಮೆ ಆಗ್ಲಿಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ನಿರಂತರವಾಗಿ ಮಾಡ್ಬೇಕಾಗುತ್ತೆ. 1 ವಾರದಿಂದ 15 ದಿವಸಗಳ ತನಕನೂ ಈ ಚಿಕಿತ್ಸೆ ಹಿಡಿಯುತ್ತೆ. ಮತ್ತೆ ಈ ಕಾಯಿಲೆ ಬಂದಂತ ರಾಸು ಏನಾಗುತ್ತೆ, ಪರ್ಮನೆಂಟ್ ಆಗಿ ಅದರಲ್ಲಿ ಥೈರಾಯ್ಡ್ ಅಂತಕ್ಕಂತ ಗ್ರಂಥಿ ಇರ್ತದೆ, ಆ ಗ್ರಂಥಿ ನಾಶವಾಗ್ತದೆ. ಜೊತೆ ಜೊತೆಗೆ ವಂಶೋತ್ಪತ್ತಿಗೆ ಬೇಕಾದಂತಹ ಅಂಡಾಣುಗಳ ಉತ್ಪತ್ತಿ ಇರ್ತಕ್ಕಂತ ಓವರಿಗಳನ್ನು ಕೂಡ ಇದು ನಾಶ ಮಾಡುತ್ತೆ. ಹಾಗಾಗಿ ಇದು ಒಂದ್ಸರಿ ಬಂದು ಹೋದ ನಂತರ ಏನಾಗುತ್ತೆ, ಆ ರಾಸು ಲಾಚಾರ ಆಗುತ್ತೆ, ಮೇವು ತಿನ್ನೋದೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ರಿಪೀಟ್ ಬ್ರೀಡಿಂಗ್ ಅಂದ್ರೆ ನೀವು 2-3 ಅದಕ್ಕೆ ಇನ್ಸೆಮಿನೇಷನ್ ಹೀಟ್ ಕೊಡಿಸ್ತಾ ಇರ್ತೀರಿ, ಹೀಟ್ ನಿಲ್ತವರೇ ಇರೋದಿಲ್ಲ. ಅದಲ್ದೇನೆ ಪರ್ಮನೆಂಟ್ ಆಗಿ ನಿಮ್ಗೆ 1/2 ಲೀಟರ್ ಹಾಲು ಡೌನ್ ಆಗುತ್ತೆ. ಅದಕ್ಕೋಸ್ಕರನೆ ಏನಂದ್ರೆ ಈ ಕಾಯಿಲೆ ಬಂದಾಗ ನಾವು ಪೇಚಾಡೋದಕ್ಕಿಂತ ಮುಖ್ಯವಾಗಿ ವರ್ಷಕ್ಕೆ 2 ಸರಿ ಇದನ್ನ ನೀವು ರೇಡಿಯೋದಲ್ಲೂ ಕೇಳಿರ್ತೀರಿ, ಮತ್ತೆ ಅದಲ್ದೇನೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಹ ನಾವು ಮೆಸೇಜಸ್ ಆಗ್ತಾ ಇರ್ತೀವಿ. ಮಳೆಗಾಲದ ಪ್ರಾರಂಭ ಮತ್ತೆ ಮಳೆಗಾಲ ಮುಗಿದ ನಂತರ ರಫ್ಲಿ ಹೇಳ್ಬೇಕಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಮತ್ತೆ ಡಿಸೆಂಬರ್ ಜಾನುವರಿ ತಿಂಗಳಲ್ಲಿ ವರ್ಷಕ್ಕೆ 2 ಸರಿ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗೂ ಈ ಕಾಯಿಲೆಯನ್ನ ತಡೆಗಟ್ಟಬಹುದು. ಯೂಶಲಿ ಕಾಲುಬಾಯಿ ಜ್ವರ ನೀವು ಲಸಿಕೆಯನ್ನು ಕೊಡಿಸಿದಾಗ ತಾತ್ಕಾಲಿಕವಾಗಿ 1-2 ದಿನ ಜ್ವರ ಬರ್ತದೆ, ಬಿಟ್ರೆ ವೆಯಿಟ್ ಲಾಸ್ ಆಗೋದಿಲ್ಲ, ವ್ಯಾಕ್ಸಿನ್ ಕೊಡಿಸೋದ್ರಿಂದ ಆಗೋದಿಲ್ಲ. ಆದ್ರೆ ಏನಂತಂದ್ರೆ ಮೊದಲೆಲ್ಲ ಬರ್ತಾ ಇರಲಿಲ್ಲ, ಹೌದು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನ್ HF ಮತ್ತೆ ZCS ಗಳ ಸಂಖ್ಯೆ ಜಾಸ್ತಿ ಆದ ನಂತರ ಈ ಕಾಯಿಲೆಯ ಒಂದು ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರಲಿ, ನಮ್ಮ ನಾಡ ಹಸುಗಳಲ್ಲಿ ಇದರ ತೀವ್ರತೆ ಕಡಿಮೆ ಇರುತ್ತೆ. ಈಗ ಇರ್ತಕ್ಕಂತ ಈ ವಿದೇಶಿ ತಳಿ ಹಸುಗಳಿಂದಾಗಿ ನಮ್ಮ ನಾಡ ಹಸುಗಳಲ್ಲೂ ಸಹ ಈ ಕಾಯಿಲೆ ಕಂಡುಕೊಳ್ತಾ ಇದ್ರೆ ಮೋಸ್ಟ್ಲಿ ವೆಯಿಟ್ ಲಾಸ್ ಆಗ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ಕಾರಣ ಇದೆ. ಅದರಲ್ಲಿ ಒಂದು ಕ್ಷಯ ರೋಗನೂ ಇರಬಹುದು, ಯಾಕಂದ್ರೆ ದನಗಳಲ್ಲೂ ಸಹ ಕ್ಷಯ ರೋಗ ಬರುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಈ ಥೈರಾಯ್ಡ್ ಗ್ರಂಥಿ ಏನಾರ ಲಾಸ್ ಆದ್ರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಗ್ರಂಥಿ ಲಾಸ್ ಆದಾಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇದರಿಂದಾಗಿ ಏನಾಗುತ್ತೆ, ಆಹಾರ ತೆಗೆದುಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಹಾರ ತೆಗೆದುಕೊಂಡ್ರೂ ಸಹ ಅದ್ರ ಜೀರ್ಣ ಆಗೋದಿಲ್ಲ, ಜೀರ್ಣ ಆದ್ರೂ ಅದು ದೇಹಕ್ಕೆ ಸೇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಿರಂತರವಾಗಿ ವೆಯ್ಟ್ ಲಾಸ್ ಆಗ್ತಾ ಹೋಗ್ತಿರುತ್ತೆ. ಬೆಸ್ಟ್ ಅಂತಂದ್ರೆ ನಿಮ್ಮ ಸ್ಥಳೀಯ ಪಶುವೈದ್ಯರಿಗೆ ಒಮ್ಮೆ ತೋರಿಸೋದು ಬೆಸ್ಟ್. ಕಾಲುಬಾಯಿ ಜ್ವರಕ್ಕೆ ರಿಲೇಷನ್ ಆಗಿರೋದಿಲ್ಲ ಇದು, ಬಟ್ ಬಂದು ಹೋದ್ರೆ ಖಂಡಿತ ನೀವು ಹೇಳಿದಾಗೆ ಲಾಚಾರ ಆಗುತ್ತೆ. ಕೇಳಿದ್ರೆ ಇದುವರೆಗೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞ ವೈದ್ಯರಾಗಿರುವ ಡಾಕ್ಟರ್ SC ಸುರೇಶ್ ಅವರು ಹೈನುಗಾರರಿಗೆ ಸಲಹೆಗಳನ್ನು ನೀಡಿದರು. ಈಗ ಹಸುಗಳ ಸಾಕಾಣಿಕೆಗೆ ಸಂಬಂಧಿಸಿದಂತೆ ಒಂದು ಹಾಡು ಹಾಡಿದ್ದಾರೆ ಕಡ್ಲೆರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಪ್ರಚೋದಿನಿ ಆರೋಗ್ಯ ದಾತಿನಿ ಗೋವಿನ ಸಗಣಿ ಮಣ್ಣಿಗೆ ಸತುಣಿ ಜೀವಿ ಪ್ರಚೋದಿನಿ ಆರೋಗ್ಯ ದಾತಿನಿ

ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಇಂದು ಮಡಿಕೇರಿ ತಾಲೂಕರ ದೇವಸ್ತೂರು ಗ್ರಾಮದ ಬೋರೆಬೋರೆ ಕಾಮಗಾರಿಗೆ ಶಾಸಕಂಗಳನ್ನು ಮಂಡಿಪಂಡ ಅಪ್ಪಚ್ಚು ರಂಜನವು ಭೂಮಿ ಪೂಜೆ ಮಾಡುಚಿ. ಗ್ರಾಮಸ್ಥಂಗಳ ಸಮಸ್ಯೆಯನ್ನು ಕೋಟ ರಂಜಿತ ತಕ್ಕಪರಂದಾವು. ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೋಡ್ ಸೇತುವೆ ಚರಂಡಿ ಗೂಡ್ನನೆಕೆ ಬೋರೆಬೋರೆ ಅಭಿವೃದ್ದಿ ಕಾಮಗಾರಿಗೆ ಪಣ ಬಿಡುಗಡೆ ಮಾಡಿ ತಿಂಜಿತು. ಸ್ಥಳೀಯಂಗ ಕಾಮಗಾರಿನ ಗಮನ ಚುಡುಂಡುಂದು ಅವು ಸಲಹೆ ಕೊಡುತ್ತದೆ. ಇಕ್ಕಾಕಲೆ ತಯಾರಿ ಮಾಡಿತುಳ್ಳು ದಂಡು ಪಾಯಿಂಟ್ 70 ಕೋಟಿ ರೂಪಾಯಿ ಕಾಮಗಾರಿರ ಅಂದಾಜು ಪಟ್ಟಿನ ಬುಟ್ಟಿತು. ಬಾಕಿ ರೋಡ್ ಚರಂಡಿ ಸೇತುವೆ ಬುಟ್ಟುಪೋನಲ್ಲಿ ಗ್ರಾಮಸ್ಥಂಗ ಗಮನ ಕೇಳುತ್ತ ಬರುಂಡು ಅವು ಮನವಿ ಮಾಡಿಯಂತ. ಕೊಡಗು ಜಿಲ್ಲೆಯಲ್ಲೂ ಬೊಳೆ ಹಾನಿಗೆ ಸಂಬಂಧಪಟ್ಟನಕ್ಕೆ 13ನೇ ಹಂತತ್ರ 613 ರೈತಂಗಡ ಬ್ಯಾಂಕ್ ಖಾತೆಗೆ 8.71 ಕೋಟಿ ಬೊಳೆ ಹಾನಿ ಪರಿಹಾರತನ ಜಮೆ ಮಾಡಿತು. ಅನ್ನನೆ ಈ ಕಾಲತ್ರ ಬೊಳೆ ನಷ್ಟಕ್ಕೆ ಸಂಬಂಧ 47,757 ರೈತಂಗಡ ಖಾತೆಯಲ್ಲಿ 63.69 ಕೋಟಿ ಪರಿಹಾರತನ ಆಧಾರ್ ಬೇಸ್ಡ್ ಪೇಮೆಂಟ್ ಮೂಲಕ ನೇರ ನಗದು ವರ್ಗಾವಣೆ ಮಾಡಿತೆಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಎಣಿತು. ಜಿಲ್ಲೆಯಲ್ಲಿ ನೋಂದಾಯಿತ ಎಲೆಕ್ಟ್ರಿಷಿಯನ್ ಕಟ್ಟಡ ಕಾರ್ಮಿಕಂಗಕ್ಕೆ ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್ನ ಶಾಸಕ ಕೆಜಿ ಬೋಪಯ್ಯ ಪಿನ ಎಂಪಿ ಅಪ್ಪಚ್ಚು ರಂಜನವು ನಗರತ್ರ ಶಾಸಕಂಗಡ ಕಚೇರಿಯಲ್ಲಿ ಇಂದು ಕೊಡುತ್ತದೆ. ಅಲ್ಲಿಂಜಿ ತಕ್ಕಪರಂದಾವು ಅಸಂಘಟಿತ ವಲಯತ್ರ ಕಾರ್ಮಿಕಂಗ ಈ ಶ್ರಮ್ ಗುರುತರ ಚೀಟಿ ಪಡೆದುಕೊಂಡ ಮೂಲಕ ಸರ್ಕಾರ ತಂಜ ಕುಟ್ಟ ಸೌಲಭ್ಯತನ ಪಡೆದುಕೊಂಡು ಶಾಸಕಂಗ ಕಟ್ಟಂಡಿತು. ಈ ಕಾರ್ಯಕ್ರಮದ ಜಿಲ್ಲಾ ಕಾರ್ಮಿಕಾಧಿಕಾರಿ ಅನಿಲ್ ಬಗಟಿ, ತಾಲೂಕು ಕಾರ್ಮಿಕಾಧಿಕಾರಿ ಎಂಎಂ ಯತ್ನಟಿ ಹಾಜರಿಂಜತು. ಎಲ್ಪಿಜಿ ಸಿಲಿಂಡರ್ನ ಗ್ರಾಹಕಂಗಕ್ಕೆ ಡೋರ್ ಡೆಲಿವರಿ ಕೊಡುವ ಸಂದರ್ಭದ ಡೆಲಿವರಿ ಸಿಬ್ಬಂದಿಯ ನಿಗದಿಪಡತನ ಪಣಕ್ಕಿಂಜ ಜಾಸ್ತಿ ಪಣ ವಸೂಲಿ ಮಾಡಿ ಎಂಡುಳ್ಳ ದೂರು ಬಂದ ನಿಂಜಿತು. ರೆಗ್ಯುಲೇಷನ್ ಆಫ್ ಸಪ್ಲೈ ಅಂಡ್ ಡಿಸ್ಟ್ರಿಬ್ಯೂಷನ್ ಕ್ಲಾಸ್ರ ಸ್ಪಷ್ಟ ಉಲ್ಲಂಘನೆ ಆಯಿತು. ಈ ಆದೇಶಾನುಸಾರ ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಷನ್ ಮಾಡುವ ಎಲ್ಲ ಏಜೆನ್ಸಿ ರಂಗಕ್ಕೆ ನಿಗದಿ ಮಾಡಿದ ಪಣಕ್ಕಿಂಜ ಜಾಸ್ತಿ ಎಡ್ತವ ತನ್ನಕ್ಕೆ ಎಚ್ಚರ ಕೊಡುತ್ತಿತ್ತು. ಗ್ರಾಹಕಂಗ ಏಜೆನ್ಸಿರವು ನಿಗದಿಪಡತನ ಪಣಕ್ಕಿಂಜ ಜಾಸ್ತಿ ಎಡ್ತವದು ಕಂಡಲ್ಲಿ ಆಯಾಯ ತಾಲೂಕರ ತಹಶೀಲ್ದಾರ್ ಕಚೇರಿಗೆ ದೂರು ಕೊಡುಪನಕ್ಕೆ ಆಹಾರ ಪಿಂಜ ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕಗಳಾದ ಗೌರವ್ ಕುಮಾರ್ ಶೆಟ್ಟಿಯವು ಕಟ್ಟಂಡಿತು. ಇಂದು ಮಡಿಕೇರಿ ನಗರತ್ರ ನಗರಸಭೆ ಸಭಾಬಾಡಿಲು ನಗರಸಭೆರ ಆದನೆಯಲ್ಲಿ ಪುದ್ಯದಾಯಿ ತೋಡ್ತ 33 ಲಕ್ಷ ರೂಪಾಯಿ ವೆಚ್ಚತ್ರ ಜೆಸಿಬಿ ಯಂತ್ರಕ್ಕೆ ಶಾಸಕ ಎಂಪಿ ಅಪ್ಪಚ್ಚು ರಂಜನವು ಪೂಜೆ ಮಾಡಿತು ಚಾಲನೆ ಮಾಡುಚಿ. ಅಲ್ಲಿಂಜಿ ತಕ್ಕಪರಂದಾವು ನಗರಸಭೆ ವ್ಯಾಪ್ತಿರ ತ್ಯಾಜ್ಯ ವಿಲೇವಾರಿಗೆ ದಂಡು ಪುದಿಯ ಟ್ರಾಕ್ಟರ್ ಪಿಂಜ ಓರ್ ಟಿಪ್ಪರ್ ಖರೀದಿ ಮಾಡುವ ನಗರತ್ರ ಮನರ ಕತ್ತುವಕ್ಕೆ ಪಿಂಜ ಅಭಿವೃದ್ದಿ ಕೆಲಸಕ್ಕೆ ಇದನ್ನು ಬಳಕೆ ಮಾಡುವ ಅಂದು ಅವು ಉಣ್ಣುಚಿ. ಈ ಸಂದರ್ಭದ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಕೂಡ್ನನೆಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿರ ಪುಸ್ತಕ ಪ್ರಕಟಣೆ ಯೋಜನೆ ರಡಿಲು ಪುಸ್ತಕತನ ಪ್ರಕಟಣೆ ಮಾಡುವ ಆನಗುಂಡು ಲೇಖಕಂಗ ಅರೆಭಾಷೆ ಕತೆ, ಕವನ, ಲೇಖನ, ವಿಚಾರ ಸಾಹಿತ್ಯ, ಲಲಿತ ಪ್ರಬಂಧ, ಸಂಶೋಧನಾ ಕೃತಿ, ಬೋರೆ ಎಳುತು ಇಂಜಲಿ, ಅದಂಡ ಹಸ್ತಪ್ರತಿನ ಫೆಬ್ರವರಿ 15 ಉಳಲು ಅಕಾಡೆಮಿಕ್ ಎತ್ತುಚುಡುವನಕ್ಕೆ ರಿಜಿಸ್ಟ್ರಾರ್ ಕಟ್ಟಂಡಿತು. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಲ್ಲಿ 20, ವಿರಾಜಪೇಟೆ ತಾಲೂಕಲ್ಲಿ 30, ಪಿಂಜ ಸುಮರ್ಪೇಟೆ ತಾಲೂಕಲ್ಲಿ 28, ಒಟ್ಟು 9 ಪುದಿಯ ಕೋವಿಡ್-19 ಪ್ರಕರಣ ದಾಖಲಾಯಿತು. ಇಕ್ಕ ಜಿಲ್ಲೆಯಲ್ಲಿ 417 ಸಕ್ರಿಯ ಪ್ರಕರಣ, ಪಿಂಜ ಕಂಟೈನ್ಮೆಂಟ್ ವಲಯ 79 ಉಂಡೆಂದು ಜಿಲ್ಲಾಧಿಕಾರಿ ಕೋವಿಡ್ಗೆ ಸಂಬಂಧಪಟ್ಟ ಮಾಹಿತಿ ತಂದಿತ್ತು. ಇಲ್ಲಿಗೆ ಬೈಟಿತ್ರ ಸುದ್ದಿ ಸಮಾಚಾರ ತುಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಈ ವರ್ಷ ಎಲ್ಲರ ಅಟೆನ್ಷನ್ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಸ್ಟೈಲ್ ಆಕರ್ಷಿತವಾಗಿರುವ ಜೊತೆಗೆ ಮಿತಿ ಇಲ್ಲದ ಎಕ್ಸೈಟ್ಮೆಂಟ್ ನಿಮ್ಮದಾಗಿರುತ್ತೆ. ಇವೆಲ್ಲವೂ ಸಾಧ್ಯ ಕೇವಲ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಜೊತೆ ಇದ್ದಾಗ. ಈಗ 22,000 ಅಮೇಝಿಂಗ್ ಆಫರ್ಸ್ ಕೂಡ ಸಿಗುತ್ತೆ. ಹಾಗಿದ್ದರೆ ಈ ವರ್ಷ ನಿಮ್ಮ ಹೊಸ ಸ್ವಿಫ್ಟ್ ನೊಂದಿಗೆ ಮಿತಿ ಇಲ್ಲದ ಸಂತೋಷ ನಿಮ್ಮದಾಗಿಸಿಕೊಳ್ಳಿ. ಷರತ್ತುಗಳು ಅನ್ವಯ. ಕೇಳಿದರೆ ನಾಳೆ ಬೆಳಿಗ್ಗೆ 6:40 UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ. 7:15 ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. ನಾಳೆ ಬೆಳಿಗ್ಗೆ 9:00 ಚಿನ್ನರ್ಲೋಕ.